ಮತ್ತು ನಿಮ್ಮ ಮೊತ್ತವನ್ನು ಬಡ್ಡಿಯೊಂದಿಗೆ ಕ್ಲೈಮ್ ಮಾಡಿ. ಆರ್ಬಿಐ ಹೇಳುತ್ತಾ, ಜಾಣರಾಗಿರಿ, ಜಾಗರೂಕರಾಗಿರಿ. ಸರಿಯಾಗಿ ಹೇಳಿದರೆ ಈಗ ಕೇಳಿ ಯಕ್ಷಗಾನದ ಪೂರ್ವರಂಗದ ಹಾಡುಗಳು. ಭಾಗವತರು ಕೆಜೆ ಗಣೇಶ್ ಕಿದಿಯೂರು, ಮದ್ದಳೆ ಕೆಜೆ ಸುಧೀಂದ್ರ ಕಿದಿಯೂರು, ಚೆಂಡೆ ಕೆಜೆ ಕೃಷ್ಣ ಕಿದಿಯೂರು, ಶ್ರುತಿ ಕೆ ಅಜಿತ್ ಕುಮಾರ್. ಕೇಳಿ ಯಕ್ಷಗಾನದ ಪೂರ್ವರಂಗದ ಹಾಡುಗಳನ್ನು. ಶ್ರೀ ಗುರುಗಣಾಧಿಪತಯ ನಮಃ. ಗಜಮುಖೋದವಗೆ ಗಣಪಗೆ ಶ್ರೀ ಹರಿ. ಹಯ ನಗು ತೇರಿದ ಹರೇ ರಾಘವನು ಕುಮಿಣಿ ವಲ್ಲಭ ಸುಗುಣ ಹೃದಯದ ಮೀಸೋಲಿಸಿ ಹಯ ನಗು ತೇರಿದ ಹರಿ ಶ್ರೀರಮಣ ಸರಸಿಯೇರು ಹಾಕ್ಷನೆ ಸಾರದಯ ಸಾರ ಸಾರೌ ಯೋಗ ಶರೀರಂ ನತ ಮಂದಾರಂ ನಂದ ಕಿಶೋರಂ ಹತ ಚಾಣೂರಂ ಕಂಸ ಸಂಹಾರಂ ನತ ಮಂದಾರಂ ನಂದ ಕಿಶೋರಂ ಹತ ಚಾಣೂರಂ ಸಂಹಾರಂ ನತ ಮಂದಾರದಿಂದ ದೈ ನಂಬಿದೆ ನಿನ್ನ ಪಾದಾಂಬುಜಯುಗಳವ ನಂಬಿದೆ ನಿನ್ನ ಪಾದಾಂಬುಜಯುಗಳವ ಶ್ರೀಮುಖಾಂಬ ಆಯೆ ಬೆಂಬಿಡ ಸರ್ವೇಷಾಂ ಪರಿಪೂರಣೋ ಕ್ಷಮಕರೋ ಸರ್ವೋಪಕಾರೋದಯೋ ಸನ್ಮಾರ್ಗಭಿರತೋ ಸಮಸ್ತತಮಸಃ ಪ್ರದ್ವಂಸಿ ಸತ್ಯಾಸ್ಪದೋ ಬ್ರಹ್ಮವಾಸಮಶೇಷ ವೇದ ನಿಲಯೋ ವಿದ್ಯಾಧರ ರಾಧಿತೋ ಪ್ರಖ್ಯಾತೋ ಭುವಿ ಭಾನವೀಯಮಿವೋ ವಂದೇ ಸಭಾಮಂಡಲವೋ. ಅನುಪಮ ಗುಣ ನಿಧಿ ಅನಂತ ಕಿರೀಟ ಮಣಿ ಅನುಪಮ ಗುಣ ನಿಧಿ ಅನಂತ ಕಿರೀಟ ಮಣಿ ಗರುಡ ದೇವ ಗರುಡ ಗರುಡ ದೇವ ಗರುಡ ಗರುಡ ಗಮನ ಗದುಗಿನ ವೀರ ನಾರಾಯಣ ಮಂಗಲೋಯ್ ಮಂಗಲೋಯ್

छेद